ನಾವು ಡ್ರಿಪ್ ಇರಿಗೇಷನ್ ಮುಖಾಂತರ ಸಹ ಬೆಳೆಗಳಿಗೆ ಕೊಡಬಹುದು. ಈ ಪೌಡರ್ ಫಾರ್ಮುಲೇಷನ್ಗೆ ಹೋಲಿಕೆ ಮಾಡಿದ್ರೆ ಈ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಇರತಕ್ಕಂಥ ಜೈವಿಕ ಗೊಬ್ಬರಗಳು ಗೋಲ್ನ ಸ್ಟೋರ್ ಮಾಡೋದಕ್ಕೆ ಬಹಳ ಕಾಲ ಇಡಬಹುದು. ಈಗ ನಾವು ಆ ಪೌಡರ್ ಫಾರ್ಮುಲೇಷನ್ ನ ಬರೀ 6 ತಿಂಗಳು ಮಾತ್ರ ಇಡ್ಲಿಕ್ಕೆ ಸಾಧ್ಯ ಅಂದ್ರೆ ಇದು ನಮಗೆ ಒಂದು ವರ್ಷದವರೆಗೂ ನಾವು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥ ಒಂದು ವ್ಯವಸ್ಥೆ ಇದೆ ಸರ್. ಮತ್ತೆ ಆ ಒಂದು ಗುಣಮಟ್ಟ ಕೂಡ ಇದರಲ್ಲಿ ಪ್ಯೂರ್ ಆಗಿ ಕಲ್ಚರ್ ನಮಗೆ ಹೆಚ್ಚಿಗೆ ಆ ಸೂಕ್ಷ್ಮಾಣು ಜೀವಿಗಳ ಸಾಂದ್ರತೆ ಕೂಡ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಇರುವಂತದ್ದು ಹೆಚ್ಚು ಸಾಂದ್ರತೆ ಇರುತ್ತೆ, ಹಾಗಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಹೆಚ್ಚಿಗೆ. ಹೌದು ಸರ್, ಸಾಂದ್ರತೆ ಅಂದ್ರೆ ಈಗ ಸಸ್ಯ ಸಂಖ್ಯೆ ಎಷ್ಟಿರುತ್ತೆ, ಸೂಕ್ಷ್ಮಾಣು ಜೀವಿಗಳ ಲೋಡ್ ಏನಿರುತ್ತೆ, ಮೈಕ್ರೋಬಿಯಲ್ ಲೋಡ್, ಆ ಲೋಡ್ ಸಹ ನಮಗೆ ಲಿಕ್ವಿಡ್ ಫಾರ್ಮುಲೇಷನ್ ಅಲ್ಲಿ ಹೆಚ್ಚಿಗೆ ಇರುತ್ತೆ, ಹಾಗಾಗಿ ಹೆಚ್ಚಿಗೆ ಬೆಳೆಗೆ. ಅಂದ್ರೆ ಈಗ ನಾವು ಈಗ ಸಾಕಷ್ಟು ವಿಶ್ವವಿದ್ಯಾಲಯಗಳಲ್ಲಿ IIT ಗಳಲ್ಲಿ ಈಗ ಏನು ಈ ಒಂದು ಜೈವಿಕ ಗೊಬ್ಬರನ ತಯಾರು ಮಾಡಿದ್ದಾರೆ, ಅದನ್ನು ಬಳಕೆಯನ್ನು ಕೂಡ ಹೆಚ್ಚು ಮಾಡಬೇಕಂತ ಸರ್ಕಾರ ಕೂಡ ಪ್ರೋತ್ಸಾಹದಾಯಕವಾದ ಯೋಜನೆಯನ್ನು ತರ್ತಾ ಇದೆ. ಕಡಿಮೆ ಖರ್ಚಿನಲ್ಲಿ ಅದನ್ನು ಬಳಸೋಕ್ಕೆ ಅದೇ ತಾವು ಹೇಳಿದಂಗೆ ಈ ಜೀವಾಮೃತ ಹೇಗೆ ತಯಾರು ಮಾಡ್ತಾರೋ ಅದೇ ಥರ ಇದನ್ನು ಕೂಡ ಏನು ನೀರು ಕಡಲೆ ಇಟ್ಟು ಸ್ವಲ್ಪ ಮತ್ತೆ ಇದರ ಮಿಶ್ರಣ ಮಾಡಿ ಅದನ್ನು ಒಂದು 8 ಅಥವಾ 1 15 ದಿನ ಅದು ಒಂದು ಬ್ಯಾರಲಲ್ಲಿ ಹಾಕಿ ಅದಕ್ಕೆ ಆಮೇಲೆ ಕಲಸಿ ಮತ್ತು ಅದನ್ನು ನೀವು ಬಳಸ್ರಿ ಅಂತ ಇದೆ. ಇದು ನಿಜವಾಗೂ ತುಂಬ ಉಪಯುಕ್ತವಾದ ಒಂದು ಹೊಸ ಪದ್ಧತಿ, ರೈತರಿಗೆ ವರದಾನ ಕೂಡ, ಜಾಸ್ತಿ ಏನು ಭಾರ ಇರಲ್ಲ, ಎಲ್ಲಿ ಬೇಕಾದ್ರೆ ನೀವು ಒಯ್ಬೋದು, ಒಂದು ಸಣ್ಣ ಪ್ಯಾಕೆಟಲ್ಲಿ ನೀವು ಅದನ್ನು ತೊಗೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನೋಡೋಕೆ ಭಾಳ ಚಿಕ್ಕದಾಗಿರುತ್ತೆ, ಆದರೆ ಅದರದ್ದು ಪರಿಣಾಮ ಅದು ಬೆಳೆ ಬೇಸಾಯಕ್ಕೆ ಅಗಾಧವಾಗಿರುತ್ತೆ. ಬಳಸಿದಂಥ ರೈತರು ಇದನ್ನು ಹೇಳ್ತಾರೆ. ಹೌದು ಸರ್, ಈಗ ಈಗಾಗಲೇ ಹೇಳ್ದಂಗೆ ನಾವು ಒಂದು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕಾದ್ರೆ ನಮಗೆ ಹೆಚ್ಚು ಕಾರ್ಮಿಕರ ಅವಶ್ಯಕತೆ ಇರುತ್ತೆ. ಮತ್ತೆ ಅದನ್ನು ನಾವು ಅಂದರೆ ಈಗ ನಮ್ಮ ಮಣ್ಣಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ ಸಂಪೂರ್ಣವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ದೀರಾನೇ ಬೆಳೆ ಬೆಳಿತೀವಿ ಅನ್ನುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕು, ಆದರೆ ಅದನ್ನು ಸಮರ್ಪಕವಾಗಿ ಬಳಸಲಿಕ್ಕೆ ಅಲ್ಲಿ ಹೆಚ್ಚಿಗೆ ಲಾಭ ಕೊಡಬಹುದಾಗಿರ್ತಕ್ಕಂಥ ಒಂದು ತಾಂತ್ರಿಕತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗಾಗಲೇ ಈಗ ನಮ್ಮಲ್ಲಿ ಹೆಚ್ಚು ಹೆಚ್ಚು ಒತ್ತು ಸಾವಯವ ಕೃಷಿಗೆ ನೀಡ್ತಾ ಇದ್ದಾರೆ. ಸಾವಯವ ಕೃಷಿ ಅಂತ ಬಂದವಾಗ ನಮಗೆ ಸಾವಯವ ಗೊಬ್ಬರಗಳ ಜೊತೆಗೆ ಅಂದರೆ ಎರೆಹುಳ ಗೊಬ್ಬರ ಇರಬಹುದು, ಕೊಟ್ಟಿಗೆ ಗೊಬ್ಬರ ಇರಬಹುದು, ಕಾಂಪೋಸ್ಟ್ ಇರಬಹುದು, ಅಥವಾ ನೀವು ಈಗಾಗಲೇ ಮಾತಾಡಿದಾಗ ತಿಳಿಸಿದ ರೀತಿಯಾದಂಥ ಒಂದು ಲಿಕ್ವಿಡ್ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ ಏನು ಕರಿತೀವಿ ನಾವು, ಆ ರೀತಿಯಾದಂಥ ಜೀವಾಮೃತ ಪಂಚಗವ್ಯ ಇರಬಹುದು, ಇವುಗಳಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಈ ಒಂದು ಜೀವಾಣುಗಳು ಇರುತ್ತವೆ. ಅವು ನಮಗೆ ಬೆಳೆ ಬೆಳವಣಿಗೆಗೆ ನೇರವಾಗಿ ಯಾವ ರೀತಿಯಾದಂಥ ಪ್ರಚೋದಕಗಳು ಬೇಕು, ಇಂಡೋಲಾಸಿಟಿಕ್ ಆಸಿಡ್ ಇರಬಹುದು ಅಥವಾ ನಮಗೆ ಈ ರೀತಿಯಾದಂಥ ಆಮ್ಲಗಳನ್ನು ಕೂಡ ಬಿಡುಗಡೆ ಮಾಡಿ ಬೆಳೆಗೆ ಅನುಕೂಲ ಆಗೋ ರೀತಿ ಮಾಡ್ತವೆ. ಸೊ ಆ ನಿಟ್ಟಿನಲ್ಲಿ ನಾವು ಹೆಚ್ಚಿಗೆ ಹೆಚ್ಚಿಗೆ ಜೈವಿಕ ಗೊಬ್ಬರಗಳನ್ನ ಬಳಸಿದಷ್ಟೂ ಮಣ್ಣಿನ ಆರೋಗ್ಯ ಕೂಡ ಸುಧಾರಿಸುತ್ತೆ, ಅದೇ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ಉತ್ಪಾದಕತೆ ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬನೆ ಆಗ್ತಕ್ಕಂಥದ್ದನ್ನು ಕೂಡ ನಾವು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೋಬಹುದು ಸರ್. ಡಾಕ್ಟರ್ ಶುಭಶ್ರೀ ಅವರೇ, ತಾವು ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ಒಂದು ಕಾಲೇಜಿನಲ್ಲಿ ರೇಷ್ಮೆಯ ಕೃಷಿ ಕಾಲೇಜಿನಲ್ಲಿ ಈ ಒಂದು ಜೈವಿಕ ಗೊಬ್ಬರವನ್ನು ಬಳಸಿ ತಾವು ಕೂಡ ಅಲ್ಲಿ ಒಂದು ಗಿಡಗಳ ಬೆಳವಣಿಗೆಯಲ್ಲಿ ಏನಾದರೂ ಪ್ರಗತಿಯನ್ನು ಕಂಡಿರ್ಬೋದಲ್ಲ, ತಮ್ಮ ಅನುಭವ ಹೇಳಿ ಸರ್. ಈಗ ಇದೇ ರೀತಿಯಾಗಿ ನಮಗೇನು ಈ ಒಂದು ಜೈವಿಕ ಗೊಬ್ಬರಗಳನ್ನು ನಮಗೆ ಹಲವಾರು ರೂಪದಲ್ಲಿ ನಾನು ಹೇಳಿದೆ, ವಾತಾವರಣದಲ್ಲಿ ಸಾರಜನಕ ಸ್ಥಿರೀಕರಣ ಮಾಡುತ್ತೆ, ರಂಜಕ ಕರಗಿಸುತ್ತೆ, ಮತ್ತು ಅದೇ ರೀತಿಯಾಗಿ ಕೆಲವು ಕ್ಲಿಷ್ಟಕರವಾಗಿರತಕ್ಕಂತಹ ಪದಾರ್ಥಗಳನ್ನು ಸಾವಯವ ವಸ್ತುಗಳನ್ನು ಕರಗಿಸ್ಲಿಕ್ಕೆ ಕೂಡ ಈ ಒಂದು ಸೂಕ್ಷ್ಮಾಣುಗಳು ಬಹಳಷ್ಟು ಉಪಯೋಗಕಾರಿಯಾಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ನನ್ನ ಅನುಭವವನ್ನು ಕೇಳೋದಾದರೆ, ನಮ್ಮಲ್ಲಿ ಪ್ರಯೋಗಶಾಲೆಯ ಅನುಭವವನ್ನು ತಗೊಳ್ಳೋದಾದರೆ, ನಮ್ಮಲ್ಲಿ ಎರೆಹುಳು ಉತ್ಪಾದನಾ ಘಟಕ ಇದೆ. ಆ ಒಂದು ಘಟಕದಲ್ಲಿ ನಾವು ಸಾಕಷ್ಟು ಸಸ್ಯಧನ್ಯ ತ್ಯಾಜ್ಯಗಳನ್ನು ಬಳಸ್ಕೊಂಡು ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡ್ತೀವಿ. ಎರೆಹುಳು ಗೊಬ್ಬರ ಉತ್ಪಾದನೆಯಲ್ಲಿ ನಮಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ ಅಂದರೆ, ಈ ಕಳೀಲಿಕ್ಕೆ ಬಹಳ ಸಮಯ ತೆಗೆದುಕೊಳ್ತಕ್ಕಂಥ ಒಂದು ವಸ್ತುಗಳು ಹೆಚ್ಚಾದರೆ ನಮಗೆ ಅದರಿಂದ ಎರೆಹುಳು ಗೊಬ್ಬರ ಉತ್ಪಾದನೆ ಮಾಡೋದಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತೆ. ಸೊ ಆ ರೀತಿಯಾಗಿ ಇರತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಸಾವಯವ ವಸ್ತುಗಳನ್ನು ಸುಲಭವಾಗಿ ಕಳೀಲಿಕ್ಕೆ ನಾವು ಈ ವೇಸ್ಟ್ ಡಿಕಂಪೋಸರ್ಸ್ ಏನಿರುತ್ತೆ ಅಂದರೆ, ಆ ವೇಸ್ಟ್ ಡಿಕಂಪೋಸರ್ಸ್ ಸಹ ಈ ಸೂಕ್ಷ್ಮಾಣು ಜೀವಿಗಳ ಒಂದು ಸಮೂಹ. ನಾನು ಈಗಾಗಲೇ ಹೇಳ್ದಂಗೆ ಸೈಟೋಫೇಗಸ್ ಇರ್ಬೋದು, ಸೆಲೆಲೋಮೋನಸ್ ಇರ್ಬೋದು, ಈ ರೀತಿಯಾದಂಥ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಅದರ ಮೇಲೆ ಸಿಂಪರಣೆ ಮಾಡಿ ಅದನ್ನು ಸುಲಭವಾಗಿ ಕಳೆಯೋ ರೀತಿಯಲ್ಲಿ ಅವು ಕಡಿಮೆ ಮಾಡುತ್ತೆ. ಅಂದರೆ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಅನ್ನೋಂಥದ್ದೇನಿರುತ್ತೆ ಅದನ್ನು ನಮಗೆ ಕಡಿಮೆ ಮಾಡಿಕೊಡೋದ್ರಲ್ಲಿ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಸಹಾಯಕವಾಗಿದ್ವು. ಮತ್ತು ಅದೇ ರೀತಿಯಾಗಿ ನಮಗೆ ಅದರಿಂದ

ಜನರ ಸೇರದ ಲಿಂಗ

ಚಂದ್ರ